ಸೇನುಲು ಮುದ್ದು ಮುರಿ ಪಾಲಲು ಈಡು ತಡಿ ಸೇನುಲು ನಾ ಒಡಿಲೋ ನವಕ ವೇಡಿ ಸೆಗರೆಗೆ ಆ ಸಡಿಲೋ ನವಕ ತೋಡು ಎದ ಕೋರಿನಿ ಮುತ್ತು ಮುರಿ ಪಾಲಲೋ ಈಡು ತಡಿ ಸೇನುಲೇ ಮುದ್ದು ಮುರಿ ಪಾಲಲು